ಇನ್ನು ಈ ಒಂದು ಮೂಲಂಗಿಯ ಉಗಮಸ್ಥಾನ ಯಾವುದು ಮತ್ತು ಇದನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ನೋಡಿ, ಸ್ವಾಭಾವಿಕವಾಗಿ ಈ ಮೂಲಂಗಿ ಒಂದು ತಂಪು ವಾತಾವರಣವನ್ನು ಬಯಸತಕ್ಕಂಥ ಬೆಳೆ. ಸೊ ಇದರ ಸ್ವಾಭಾವಿಕ ಇದರ ಉಗಮ ಸ್ಥಾನ ಯುರೋಪ್ ಪ್ರದೇಶ. ತದನಂತರ ಇದು ನಮ್ಮ ಭಾರತ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ನಮ್ಮ ಭಾರತ ದೇಶಕ್ಕೆ ಬಂದಂಥ ಪಕ್ಷದಲ್ಲಿ ಇದನ್ನು ಪ್ರಮುಖವಾಗಿ ಎಲ್ಲ ರಾಜ್ಯಗಳಲ್ಲೂ ಬೆಳೆದಂಥ ವಾಡಿಕೆ. ಕರ್ನಾಟಕ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಎಲ್ಲ ಪ್ರಮುಖವಾದ ಎಲ್ಲ ರಾಜ್ಯಗಳಲ್ಲೂ ಈ ಬೆಳೆಯನ್ನು ಬೆಳೆಯೋದು ರೂಢಿ. ಅಂದರೆ ಮುಖ್ಯವಾಗಿ ಈ ಮೂಲಂಗಿ ಬೇಸಾಯಕ್ಕೆ ಬಂದರೆ ಈ ಮೂಲಂಗಿ ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಿದೆ? ನೋಡಿ, ಮೂಲಂಗಿಯ ಭಾಗವು ಈ ಮಣ್ಣಿನಲ್ಲಿ ಬೆಳವಣಿಗೆ ಹೊಂದೋದ್ರಿಂದ ಅದರ ಒಂದು ಸ್ವಾಭಾವಿಕವಾಗಿ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ದರೆ ಈ ಬೆಳೆಗೆ ಬಳಸೂಕ್ತ. ಯಾಕಂದ್ರೆ ಸಡಿಲವಾದ ಮಣ್ಣು ಇದರ ಬೆಳವಣಿಗೆ ಬ್ಯಾಗು ಮಣ್ಣಿನಲ್ಲಿ ಉತ್ಪಾದನೆ ಅಥವಾ ಬೆಳವಣಿಗೆ ಹೊಂದೋದ್ರಿಂದ ಈ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ದರೆ ಸೂಕ್ತ. ಇದಲ್ಲದೆ ಮಣ್ಣಿನ ರಸಸಾರ ಒಂದು 6-7 ಇದ್ರೆ ಈ ಬೆಳೆಗೆ ಬಹಳ ಸೂಕ್ತ. ಅದಲ್ಲದೆ ಈ ನೀರಿನಲ್ಲಿರ್ತಕ್ಕಂಥ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಆಮೇಲೆ ಈ ಜೇಡಿ ಮಣ್ಣು ಅಥವಾ ಈ ಚಕ್ಕೆ ಕಟ್ಟುವಂಥ ಮಣ್ಣುಗಳು, ಈ ಚಕ್ಕೆ ಕಟ್ಟುವಂಥ ಮಣ್ಣುಗಳಿಗೆ ಈ ಬೆಳೆ ಬೆಳವಣಿಗೆ ಸೂಕ್ತವಲ್ಲ. ಯಾಕೆಂದರೆ ಇದರ ಬೆಳವಣಿಗೆಯು ಮಣ್ಣಿನಲ್ಲಿ ಆಗಬೇಕಾಗಿರೋದ್ರಿಂದ ಈ ಬೇರಿನ ಗಾತ್ರ ಸಮರ್ಪಕವಾಗಿ ಬೆಳೆಯದೆ ಅದರ ಬೆಳವಣಿಗೆ ಕುಂಠಿತಗೊಂಡು ವಿರೂಪಗೊಳ್ಳುವ ಸಾಧ್ಯತೆಗಳಿರುತ್ತದೆ. ಅದರಿಂದ ಮರಳು ಮಿಶ್ರಿತ ಗೋಡು ಮಣ್ಣು ಇಂಥ ಮಣ್ಣುಗಳಲ್ಲಿ ಬೆಳೆದರೆ ಈ ಬೆಳೆಯನ್ನು ಬಹಳ ಚೆನ್ನಾಗಿ ಗುಣಮಟ್ಟದ ಬೆಳೆಯನ್ನು ಪಡ್ಕೋಬಹುದು. ಇನ್ನು ಮುಖ್ಯವಾಗಿ ಮೂಲಂಗಿ ಬೆಳೆಯಲ್ಲಿ ಬರುವಂತಹ ವಿವಿಧ ವಿಧಗಳು ಯಾವ್ಯಾವು ಅಂತೀರಿ? ಮೂಲಂಗಿ ಬೆಳೆಯಲ್ಲಿ ಸ್ವಾಭಾವಿಕವಾಗಿ ಯುರೋಪಿಯನ್ ಮತ್ತು ಏಷ್ಯಾಟಿಕ್ ಎಂಬ ಎರಡು ವಿಭಾಗಗಳಿವೆ. ಸೊ ಯುರೋಪಿಯನ್ ಗುಂಪುಗೆ ಸೇರಿದ ಮೂಲಂಗಿ ಅಂದರೆ ಇದು ಕಡಿಮೆ ಉಷ್ಣಾಂಶತೆಯನ್ನು ಅಪೇಕ್ಷಿಸುವಂಥ ಬೆಳೆ, ಹಾಗೂ ಇದರ ಒಂದು ಕೊಯ್ಲಿನ ಅವಧಿ 25-30 ದಿನಗಳಿಗೆ ಬರುತ್ತೆ. ಆದರೆ ಏಷ್ಯಾಟಿಕ್ ಗುಂಪಿಗೆ ಸೇರಿದ ಮೂಲಂಗಿಗಳಂದರೆ ಸ್ವಲ್ಪ ಹೆಚ್ಚು ಉಷ್ಣತೆಯನ್ನು ಅಪೇಕ್ಷಿಸುವಂಥ ಬೆಳೆ, ಸ್ವಲ್ಪ ಘಾಟಿನ ಅಂಶ ಈ ಒಂದು ಏಷ್ಯಾಟಿಕ್ ತಳಿಗಳಲ್ಲಿ ಹೆಚ್ಚಿರುತ್ತೆ, ಹಾಗೂ ಇದರ ಒಂದು ಕೊಯ್ಲಿನ ಅವಧಿಯು 45-50 ದಿನಗಳಿಗೆ ವಿವಿಧ ತಳಿಗಳನುಸಾರವಾಗಿ ಇರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾಗಗಳಲ್ಲಿ ಬೆಳೆತಕ್ಕಂಥ ಹೆಚ್ಚಾಗಿ ಏಷ್ಯಾಟಿಕ್ ಗುಂಪಿಗೆ ಸೇರಿದ ಮೂಲಂಗಿಗಳನ್ನು ನಾವು ಬೆಳಿತೀವಿ. ಇನ್ನು ಮುಖ್ಯವಾಗಿ ಈ ಒಂದು ಬೆಳೆಯನ್ನು ನಾವು ಯಾವ ಕಾಲದಲ್ಲಿ ಬೆಳಿಬಹುದು ಅಂತೀರಿ? ಈ ಬೆಳೆಯನ್ನು ಬಹುಮುಖ್ಯವಾಗಿ ನಿರ್ದಿಷ್ಟವಾದ ವಾತಾವರಣ ಹಾಗೂ ಉಷ್ಣಾಂಶವಿದ್ದಲ್ಲಿ ನಾವು ಈ ವರ್ಷದ ಎಲ್ಲ ಕಾಲಗಳಲ್ಲಿ ಬೆಳಿಬೋದು. ಮುಂಗಾರಿನಲ್ಲಿ ಬಂದಂಥ ಪಕ್ಷದಲ್ಲಿ ಜೂನ್ ಜುಲೈ, ಚಳಿಗಾಲದಲ್ಲಿ ಅಕ್ಟೋಬರ್ ನವಂಬರ್, ಹಾಗೂ ಬೇಸಿಗೆ ಸಮಯದಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೆಳಿಬೋದು. ಆದರೆ ಉತ್ತಮ ದರ್ಜೆಯ ಬೆಳೆಗಳನ್ನು ನಾವು ಚಳಿಗಾಲದ ಬೆಳೆಗಳಿಂದ ನಿರೀಕ್ಷಿಸಿ ಮಾಡಬಹುದು. ಯಾಕಂದರೆ ಉಷ್ಣತೆ ಆಗ ಈ ಒಂದು ಬೆಳೆಗೆ ಪಕ್ವವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಪಡಿಬಹುದು. ಇನ್ನು ಮುಖ್ಯವಾಗಿ ಈ ಒಂದು ಮೂಲಂಗಿ ಬೆಳೆಯಲ್ಲಿ ಲಭ್ಯವಿರುವಂತಹ ತಳಿಗಳು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸ್ವಾಭಾವಿಕವಾಗಿ ಈ ಮೂಲಂಗಿ ತಳಿಗಳ ಅವಧಿಯು ಅಲ್ಪಾವಧಿ ಬೆಳೆಯ ತರಕಾರಿ ಆದ್ದರಿಂದ ಬಹಳಷ್ಟು ತಳಿಗಳು ಲಭ್ಯ ಇದೆ. ನಮ್ಮಲ್ಲಿ ಏಷ್ಯಾಟಿಕ್ ಗುಂಪಿಗೆ ಸೇರಿದ ತಳಿಗಳೇ ಹೆಚ್ಚು. ಅದರಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ ಬಿಡುಗಡೆ ಆಗಿರತಕ್ಕಂಥ ಅರ್ಕಾ ನಿಶಾಂತ್ ಎಂಬ ಮುಲ್ಲಂಗಿ ತಳಿಯು ಬಹಳ ಉತ್ತಮವಾದಂತಹ ತಳಿ. ಈ ಒಂದು ತಳಿಯ ಗುಣಲಕ್ಷಣಗಳು ಏನಪ್ಪ ಅಂತಂದ್ರೆ, ಇದು ಸಾಮಾನ್ಯವಾಗಿ ಬಣ್ಣ ಬೆಳ್ಳಗೆ ಇರುತ್ತದೆ, ಅದಾದ ನಂತರ ಚೂಪದ ತುದಿಯನ್ನು ಹೊಂದಿರುತ್ತದೆ, ಹಾಗೂ ಈ ಒಂದು ತಳಿಯು ಈ ಬೇರುಗಳು ಬೆಂಡಾವಿಕೆಗೆ ಹಾಗೂ ಈ ಕೌಲು ಒಡೆಯುವ ಗುಣ ಹೊಂದಿರುತ್ತೆ, ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ ಈ ತಳಿ. ಇದರ ಒಂದು ಮಧ್ಯಮ ಘಾಟು ಪಂಜನ್ಸಿ ಅಂತ ಏನ್ ಕರಿತೀವಿ ಆ ಮಧ್ಯಮ ಪ್ರಮಾಣದಲ್ಲಿರುತ್ತೆ. ಇದರ ಒಂದು ಕೊಯ್ಲಿನ ಅವಧಿಯು 45-50 ದಿವಸಕ್ಕೆ ನಾವು ಒಂದು ಈ ಕೊಯ್ಲನ್ನ ನಾವು ಈ ಒಂದು ತಳಿಯಿಂದ ಪಡ್ಕೋಬಹುದು. ಇದಾದಲ್ಲದೆ ಭಾರತೀಯ ನಮ್ಮ ಭಾರತೀಯ ಅನುಸಂಧಾನ ಸಂಸ್ಥೆಯಿಂದ ಬಿಡುಗಡೆ ಆದ ತಳಿಗಳಾದಂತಹ ಪೂಸಾ ದೇಸಿ, ಪೂಸಾ ಚಟ್ಕಿ ಮುಂತಾದ ತಳಿಗಳು ಇದೆ. ಇವುಗಳ ಕಾಲಾವಧಿಯು 40-45 ದಿನಗಳ ಒಂದು ಕಾಲಾವಧಿಗೆ ಒಳಪಟ್ಟಿರುತ್ತೆ. ಇವೆಲ್ಲ ಕೂಡ ಮುಖ್ಯವಾದಂತಹ ತಳಿಗಳು. ಇನ್ನು ನಾವು ಮೂಲಂಗಿ ಬೇಸಾಯ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ ಬೇಕಾಗುತ್ತೆ ಅಂತಿದೆ? ನೋಡಿ, ಸರಿಸುಮಾರು ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ ಅಂತ ತಗೊಂಡಂತ ಪಕ್ಷದಲ್ಲಿ ನಮಗೆ ಒಂದು 10-12 ಕೆಜಿಯಷ್ಟು ಬೀಜದ ಪ್ರಮಾಣ ನಮಗೆ ಬೇಕಾಗುತ್ತೆ. ಇನ್ನು ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತಾರೆ ಡಾಕ್ಟರ್ ಪದ್ಮನಾಭ ಅವರು? ಸರ್, ಭೂಮಿಯ ಸಿದ್ಧತೆ ವಿಚಾರಕ್ಕೆ ಬಂದಂಥ ಪಕ್ಷದಲ್ಲಿ ಇದು ಬೆಳೆಯ ಬೋದು ಮತ್ತು ಅರಿಗಳನ್ನು 35 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಅರಿಗಳನ್ನು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈ ಒಂದು ಬೋದಿನ ಒಂದು 1/3 ಭಾಗದ ಮೇಲೆ ನಾವು ಒಂದು ಸಣ್ಣದಾದ ಸಾಲುಗಳನ್ನು ಎಳೆದು ನಾವು 10 ಸೆಂಟಿಮೀಟರ್ ಒಂದರಂತೆ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಬೀಜವನ್ನು ಬಿತ್ತನೆ ಅಥವಾ ಊರಬೇಕಾಗುತ್ತೆ ಅಥವಾ ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಟೈಮ್ ಏನು ಮಾಡ್ತಾರೆ, ನಾವು ಮೊದಲೇ ಬೀಜವನ್ನು ಸ್ವಲ್ಪ ಚೆಲ್ಲಿ ಅದಾದ ನಂತರ 10 ಸೆಂಟಿಮೀಟರ್ ಒಂದರಂತೆ ಬೀಜಗಳು ಮೊಳಕೆಯಾದ ನಂತರ ತೆಳುವು ಮಾಡ್ಕೋತಾರೆ ಸರ್. ಆ ಕ್ರಮನೂ ಇದೆ. ರೈತರು ಸಾಮಾನ್ಯವಾಗಿ ಎರಡು ಪದ್ಧತಿಗಳನ್ನು ಅನುಭವಿಸ್ತಾರೆ. ಬಟ್ ಬೋದು ಅರಿಗಳನ್ನು ಬೆಳೆದಂಥ ಪಕ್ಷದಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಇಳುವರಿಯನ್ನು ಪಡ್ಕೋಬಹುದು.

ಮನುಷ್ಯರು ಯಾವ ಕಾಲದಲ್ಲಿ ಬೆಳೆಯೋದ್ರೆ ಒಳ್ಳೇದು ಅಂತ? ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ಮಳೆಗಾಲದಲ್ಲಿ ಬಂದರೆ ಜೂನ್ ಜುಲೈ ತಿಂಗಳಲ್ಲಿ. ಈಗಾಗಲೇ ಹೇಳಿದಂಗೆ ಈ ತರಕಾರಿಗಳಿಗೆ ನಿರ್ದಿಷ್ಟವಾದ ಕಾಲಗುಣ ಇರಲ್ಲ. ಈಗ ವರ್ಷದ ಪೂರ್ತಿನೂ ಎಲ್ಲ ತರಕಾರಿಯನ್ನು ಬೆಳೆಯೋದು ವಾಡಿಕೆ. ಸೊ ಅದಕ್ಕೆ ತಕ್ಕಂತ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಬೆಳ್ಕೋಬಹುದು. ಅದೇ ರೀತಿ ನಾನು ಹೇಳಿದಂಗೆ ಅಕ್ಟೋಬರ್ ನವೆಂಬರ್ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಜೂನ್ ಜುಲೈ. ಸೊ ನಿರ್ದಿಷ್ಟ ವಾತಾವರಣ ಇದ್ದಾಗ ವರ್ಷದ ಪೂರ್ತಿ ಬೆಳ್ಕೋಬಹುದು. ಇನ್ನು ಈ ಬೀಟ್ರೂಟ್ ಬೆಳೆನಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವ ನೋಡಿ? ಖಾಸಗಿ ಕಂಪನಿಗಳ ತಳಿಗಳೊಂದಿಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆಯಾಗಿದ್ದ ತಳಿಗಳು ಇದೆ. ಅದರಲ್ಲಿ ಮುಖ್ಯವಾಗಿ ಡೆಟ್ರಾಯ್ಟ್ ಡಾರ್ಕ್ ರೆಡ್ ಎಂಬಂತ ತರಕಾರಿ, ಇವು ಮುಖ್ಯವಾದ ತಳಿ. ಇದು ಈ ತಳಿಯ ಬೇರುಗಳು ಹೆಂಗಿರುತ್ತಪ್ಪ ಅಂದ್ರೆ, ಈ ತಳಿ ಕಾಯಿ ಅಂಡಾಕಾರದಲ್ಲಿ ಇರುತ್ತೆ. ಆಮೇಲೆ ಬಣ್ಣ ಕಡು ಕೆಂಪು ಬಣ್ಣ ಒಂದೊಂದಿರುತ್ತೆ. ಆ ಚರ್ಮವೂ ಕಡು ಕೆಂಪು ಬಣ್ಣದಿರುತ್ತೆ. ಸೊ ಈ ತಳಿ ತಿರುಳು ಕೂಡ, ತರಕಾರಿಯ ತಿರುಳು ಕೂಡ ಕಡು ಕೆಂಪು ಬಣ್ಣ ಹೊಂದಿರುತ್ತೆ. ಇದರ ಒಂದು ಕೊಯ್ಲಿನ ಅವಧಿ ಒಂದು 80-90 ದಿನಗಳಿಗೆ ಕೊಯ್ಲಿಗೆ ಬರುತ್ತೆ. ಇದಾದ ನಂತರ ಕ್ರಿಮ್ಸನ್ ಗ್ಲೋಬ್ ಅಂತಕ್ಕಂಥ ಇನ್ನೊಂದು ತಳಿ ಇದೆ. ಇದು ಒಂದು ಅಲ್ಪಾವಧಿ ತಳೆ, ಅಂಡಾಕಾರದಿಂದ ಇದರ ಒಂದು ಸ್ವಲ್ಪ ಮೇಲಿನ ಭಾಗ ಚಪ್ಪಟೆಯಾಗಿರುತ್ತೆ. ಇದು ಕಡುಗೆಂಪು ಬಣ್ಣವನ್ನು ಹೊಂದಿದ್ದು ಇದು ಒಂದು 80 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಇದಲ್ಲದೆ ಪರ್ವತ ಪ್ರದೇಶಗಳಲ್ಲಿ ಈ ಊಟಿ ಮುಂತಾದ ಊಟಿ 1 ಅಂತ ಒಂದು ತಳಿ ಇದೆ. ಅದಲ್ಲದೆ ಅರ್ಲಿ ವಂಡರ್, ರೆಡ್ ಬಾಲ್ ಮುಂತಾದ ತಳಿಗಳು ಇದಾವೆ. ಇವೆಲ್ಲ ತಳಿಗಳನ್ನು ನಾವು ಬಳಸ್ಕೊಂಡು ಬೆಳೆಯಬಹುದು ಅಂತಿದೆ. ಇನ್ನು ಈ ಒಂದು ಬೀಟ್ರೂಟ್ ಅನ್ನು ಬೆಳೆಯೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸ್ಕೋಬೇಕಾಗುತ್ತೆ? ಈ ಬೆಳೆಗೆ ಸರಿಸುಮಾರು 6-7 ಕೆಜಿಯಷ್ಟು ಬೀಜವನ್ನು ನಾವು ಬಳಸ್ಬೇಕು ಹೆಕ್ಟೇರ್ಗೆ. ಹೆಕ್ಟೇರ್ಗೆ ಪ್ರತಿ ಹೆಕ್ಟೇರ್ಗೆ ಈ ಬೀಜಗಳನ್ನು ಬಿತ್ತುವಂತ ಮುಂಚಿತವಾಗಿ ನೀರಿನಲ್ಲಿ ನೆನೆಸಿ ಬಿತ್ತನೆ ಮಾಡೋದ್ರಿಂದ ನಾವು ಈ ಮೊಳಕೆಯ ಪ್ರಮಾಣವನ್ನು ನಾವು ಹೆಚ್ಚಿನ ಮಾಡಿಕೊಂಡು. ಇನ್ನು ಈ ಒಂದು ಬೀಟ್ರೂಟ್ ಬೆಳೆಗೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ಎಲ್ಲ ತರಕಾರಿಗಳಲ್ಲಿ ಮಾಡ್ಕೊಂಡೈತಿ, 2-3 ಬಾರಿ ಉಳುಮೆ ಮಾಡ್ಕೋಬೇಕು. ಎಂಟೆ ಹೊಡೆದು ಸಿದ್ಧಪಡಿಸ್ಕೊಂಡು ಬೋದು ಅರಿಗಳನ್ನು ಮಾಡ್ಕೋಬೇಕು. ಅದೇ ಮಣ್ಣಿನ ಒಂದು ಇದರ ಗುಣಧರ್ಮದ ಆಧಾರದ ಮೇಲೆ 30-45 cm ಅಂತರದಲ್ಲಿ ಬೋದು ಅರಿಗಳನ್ನು ಮಾಡಿಕೊಂಡು ಅದರ ಮೇಲೆ 15-20 cm ಅಂತರದಲ್ಲಿ ನಾವು ಬೀಜಗಳನ್ನು ಊರ್ತಾ ಹೋಗಬೇಕು. ಈ ರೀತಿಯೂ ಮಾಡ್ಕೋಬೋದು. ಈ ಸಾಮಾನ್ಯವಾಗಿ ಈ ಕ್ಯಾರೆಟ್ಟು, ಬೀರಿಟ್ಟು, ಮೂಲಂಗಿ ತಳಿಗಳನ್ನು ಈ ಎರಚೋದ್ರ ಮುಖಾಂತರ ಪಟಗಳನ್ನು ಅಥವಾ ಈ ಇದನ್ನು ಮಾಡಿ ಎರಚೋದ ಮುಖಾಂತರ ಬೀಜವನ್ನು ಹಾಕಿ ತದನಂತರ ನಾವು ಆ ನಿಗದಿತ ಅಂತರದಲ್ಲಿ ನಾವು ತೆಳುವನ್ನು ಮಾಡ್ಕೋ, ತಿನ್ನಿಂಗ್ ಅನ್ನು ಮಾಡ್ಕೊಂಡು ತೆಗಿಬೇಕಾಗುತ್ತೆ. ಒತ್ತಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಈ ಸಸಿಗಳನ್ನು ತೆಳುವು ಮಾಡ್ಕೋಬೇಕಾಗುತ್ತೆ. ಸೊ ಬಿತ್ತನೆಯಾದ 4 ವಾರಗಳ ನಂತರ ಪ್ರತಿ ಜಾಗದಲ್ಲಿ ಒಂದು ಸಸಿಯನ್ನು ಬಿಟ್ಟು ಆ ನಿಗದಿತ ಅಂತರದಲ್ಲಿ ಉಳಿದವುಗಳನ್ನು ತೆಗೆದ್ರೆ ಒಳ್ಳೆಯದು. ಇನ್ನು ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ನಾವು ಗೊಬ್ಬರಗಳನ್ನು, ರಸಗೊಬ್ಬರಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ? ಭೂಮಿ ಸಿದ್ಧತೆ ಸಮಯದಲ್ಲಿ ಸಾಮಾನ್ಯವಾಗಿ 20 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬೆಳ್ಕೋಬಹುದು ಹೆಕ್ಟೇರ್ಗೆ. ಈ ಬೆಳೆಗೆ ನಿಗದಿಪಡಿಸಿರತಕ್ಕಂಥ ಸಾರಜನಕ, ರಂಜನಕ ಮತ್ತು ಪೊಟ್ಯಾಷ್ನ ಪ್ರಮಾಣ ಎಷ್ಟಪ್ಪ ಅಂತಂದರೆ 75 kg ಸಾರಜನಕ, 100 kg ರಂಜಕ ಹಾಗೂ 60 kg ಪೊಟ್ಯಾಷ್ನ ನಿಗದಿ ಮಾಡಿರುತ್ತೆ. ಇದರಲ್ಲಿ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ಈ ಬಿತ್ತನೆಯ ಸಮಯದಲ್ಲೇ ಕೊಡಬೇಕಾಗುತ್ತೆ. 50% ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಉಳಿದ 50% 4 ವಾರಗಳ ನಂತರ ಈ ಮೇಲುಗೊಬ್ಬರ ರೂಪದಲ್ಲಿ ಕೊಟ್ಟಾಗ ನಾವು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಮಣ್ಣಿನ ಗುಣಧರ್ಮವನ್ನು ಆಧರಿಸಿ, ಹವಾಗುಣವನ್ನು ಆಧರಿಸಿ ಈ ಬೆಳೆಯ ಬೆಳವಣಿಗೆಯ ಮೇಲೆ 4-6 ದಿನಗಳಿಗೊಮ್ಮೆ ನಾವು ನೀರನ್ನು ಹಾಯಿಸೋದ್ರ ಮುಖಾಂತರ ನಾವು ಉತ್ತಮ ಇಳುವರಿ ಮಾಡ್ಕೋ. ಮುಖ್ಯವಾಗಿ ಈ ಬಿತ್ತನೆ ಮಾಡುವಂಥ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರೋದನ್ನು ನಾವು ಖಚಿತಪಡಿಸ್ಕೋಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಇದ್ದಂಥ ಪಕ್ಷದಲ್ಲಿ ಉತ್ತಮವಾದ ಬೀಜಾಂಕುರ ಆಗಿ ಮೊಳಕೆ ಪ್ರಮಾಣ ಹೆಚ್ಚಾಗಿ ಸಸ್ಯಗಳ ಸಂಖ್ಯೆನೂ ಹೆಚ್ಚಾಗುತ್ತೆ. ಅದು ಒಂದು ಮುಖ್ಯವಾದ ಅಂಶ. ಅದು ಮುಖ್ಯವಾದ ಅಂಶ. ಮತ್ತೆ ನೀರಿನ ಕೊರತೆ ಆಗದಂತೆ ನೋಡ್ಕೋಬೇಕು. ನೀರಿನ ಕೊರತೆ ಆದಂತೆ ನೋಡ್ಕೋಬೇಕು. ಯಾಕಂದ್ರೆ ನೀರಿನ ಕೊರತೆ ಆದ ಸಂದರ್ಭ ಏನಾಗುತ್ತೆ, ಈ ಬೇರುಗಳು ಸೀಳುವುದಂತೂ ವಾಡಿಕೆಯಾಗುತ್ತೆ, ಗಡಸಾಗುತ್ತೆ, ಆಮೇಲೆ ತನ್ನ ಬಣ್ಣವನ್ನು ಕೂಡ ಕಳ್ಕೊಳ್ಳುತ್ತೆ. ಸೊ ಅದರಿಂದ ನೀರಿನ ನಿರ್ವಹಣೆ ಈ ಒಂದು ಬೆಳೆಯಲ್ಲಿ ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಬೆಳೆಸಿ ಕೂಡ ನೀರಾವರಿ ಮುಖಾಂತರ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಸರ್, ಬೆಂಗಳೂರು ಸುತ್ತಮುತ್ತ. ಇನ್ನು ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗಗಳು, ಕೀಟಗಳು ಯಾವ್ಯಾವು ಅಂತ? ಮುಖ್ಯವಾಗಿ ಆಗಲೇ ಹೇಳಿದಂಗೆ ಈ ಎಲೆಗಳು ಬಹಳ ರಸಭರಿತವಾಗಿರೋದ್ರಿಂದ ಎಳೆಯ ವ್ಯವಸ್ಥೆಯಲ್ಲಿ ಸಸ್ಯ ಏನು ರಸವನ್ನು ಏಪಿಟ್ಸ್ ಅಂತ ಏನು ಕರಿತೀವಿ ಅದನ್ನ ಇರುತ್ತೆ. ಸೊ ಅದನ್ನ ನಾವು ಈ ಮೆಟಾಸ್ಟಿಕ್ಸ್ಟಾಕ್ಸ್ ಒಂದು ಕೀಟನಾಶಕ ಒಂದು ಪ್ರತಿ ಲೀಟರ್ ನೀರಿಗೆ 2 ml ಅಂತ ಬೆರೆಸಿ ಸಿಂಪರಣೆ ಮಾಡೋಕ್ಕೆ ಮುಖಾಂತರ ಇದನ್ನ ನಾವು ಹತೋಟಿ ಮಾಡಬಹುದು. ಅದಾದ ನಂತರ ಎಲೆ ಚುಕ್ಕೆ ರೋಗ, ಈ ಎಲ್ಲ ತರಕಾರಿಗಳಲ್ಲೂ ಎಲೆ ಚುಕ್ಕೆ ರೋಗ ಅಥವಾ ಸರ್ಕಾಸ್ಪುರ ಲೀಫ್ ಸ್ಪಾಟ್ ಅಂತ ಏನು ಕರಿತೀರಿ, ಆ ಶಿಲೀಂಧ್ರದಿಂದ ಬರತಕ್ಕಂಥ ರೋಗ ಬರುತ್ತೆ. ಇದನ್ನು ನಾವು ತಡೆಗಟ್ಟಬೇಕಾದ್ರೆ ಮ್ಯಾನ್ಕೋಜಬ್ ಒಂದು 2 g ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋಕ್ಕೆ ಮುಖಾಂತರ ನಾವು ಈ ಒಂದು ರೋಗವನ್ನು ಎಲೆಚಕ್ಕೆ ರೋಗವನ್ನು ಕೂಡ ನಿರ್ವಹಣೆ ಮಾಡಬಹುದು. ಇನ್ನು ಈ ಒಂದು ಬೀಟ್ರೂಟ್ ಬೆಳೆನಲ್ಲಿ ಕೊಯ್ಲನ್ನು ಯಾವಾಗ ಮಾಡಬೇಕಾಗುತ್ತೆ, ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು? ನೋಡಿ, ಈ ಬೆಳೆಗೆ ವಿವಿಧ ತಳಿಗಳ ಅನುಸಾರವಾಗಿ 8-10 ವಾರಗಳಲ್ಲಿ ಈ ಬೆಳೆಯ ಇಳುವರಿಗೆ ಬರುತ್ತೆ. ನಮಗೆ ಸರಿಸುಮಾರು ಒಂದು 25-30 ಟನ್ ಪ್ರತಿ ಹೆಕ್ಟರ್ಗೆ ನಾವು ಇಳುವರಿಯನ್ನು ಈ ಒಂದು ಬೆಳೆಯಿಂದ ನಿರೀಕ್ಷೆ ಮಾಡಬಹುದು.

ಈ ಸಂದರ್ಭದಲ್ಲಿ ಜೇನುಹುಳುಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಅವು ಸ್ವಾಭಾವಿಕವಾಗಿಯೇ ಪರಾಗಸ್ಪರ್ಶವನ್ನು ಮಾಡ್ತಾ ಇರ್ತವೆ. ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡೋದರಿಂದ ಅವುಗಳ ಚಟುವಟಿಕೆಗೆ ತೊಂದರೆ ಆಗುತ್ತೆ. ಬೆಳೆ ಬಹುತೇಕ ಹೂವಿನ ಹಂತದಲ್ಲಿರುವಾಗ ಕೈಯಿಂದ ಕೃತಕ ಪರಾಗಸ್ಪರ್ಶ ಕಾರ್ಯ ಮಾಡೋದು ಅತ್ಯವಶ್ಯಕ. ಇದರಿಂದ ಬೆಳೆನಲ್ಲಿ ಸಾಮಾನ್ಯ ಇಳುವರಿಗಿಂತ ಶೇಕಡ 20-25% ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೋದು. ಇನ್ನು ಕೈಯಿಂದ ಕೃತಕ ಪರಾಗಸ್ಪರ್ಶವನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ, ಬೆಳೆ ಹೂವಿನ ಒಂದು ಹಂತದಲ್ಲಿರುವಾಗ ಪ್ರತಿದಿನ ಬೆಳಗ್ಗೆ 8-10 ಗಂಟೆವರೆಗೂ ತಂಪೊತ್ತಿನಲ್ಲಿ ಕೈಗೆ ಒಂದು ಬಟ್ಟೆಯನ್ನು ಸುತ್ತಕೊಂಡು ಪ್ರತಿ ಹೂವಿನ ಮೇಲೆ ಮೃದುವಾಗಿ ಕೈಯಾಡಿಸಬೇಕು. ಈ ಕೆಲಸವನ್ನು ಒಂದು ವಾರದ ಕಾಲ ಪ್ರತಿದಿನವೂ ತಪ್ಪದೇ ಮಾಡೋದರಿಂದ ಹೆಚ್ಚಿನ ಇಳುವರಿ ಬರೋದಕ್ಕೆ ಅನುಕೂಲವಾಗುತ್ತೆ. ಅಂದರೆ ಇದರಿಂದ ಪರಾಗಸ್ಪರ್ಶ ಚೆನ್ನಾಗಿ ಕಾಳು ಕಟ್ಟೋದು ಉತ್ತಮವಾಗುತ್ತೆ. ಎಲೆಗಳ ತಳಭಾಗದಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವಂಥ ಬಿಹಾರದ ಕಂಬಳಿ ಹುಳು ಮತ್ತು ತಂಬಾಕಿನ ಕತ್ತರಿ ಹುಳುಗಳ ಮೊಟ್ಟೆ ಮತ್ತು ಮರಿಹುಳುಗಳನ್ನು ಎಲೆಗಳ ಸಮೇತ ಕಿತ್ತು ನಾಶ ಮಾಡೋದರಿಂದ ಈ ಕೀಟಗಳ ಹರಡುವಿಕೆಯನ್ನು ನಿಯಂತ್ರಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು, ಅಥವಾ ತಾಲೂಕು ಮಟ್ಟದಲ್ಲಿರುವಂಥ ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800-1550-551 ಸಂಪರ್ಕಿಸಬಹುದು, ಅಥವಾ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್, ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಚಿತ್ರಗೀತೆಗಳು, 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:05 ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕ ದಿನಾಚರಣೆ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಮಹಾಬಲೇಶ್ವರ ಎಂಎಸ್ ಅವರಿಂದ ಭಾಷಣ. ಶತಮಾನದ ಹೊಸ್ತಿಲಲ್ಲಿ ಕರ್ನಾಟಕ ಬ್ಯಾಂಕ್. 9:30 ಕನ್ನಡ ಭಾರತಿ, ಜನಪದ ಕಲೆಗಳ ಮಹತ್ವ ಹಾಗೂ ಸಂರಕ್ಷಣೆ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾ ನೆಲ್ಲಿಕಟ್ಟೆ ಸಿದ್ದೇಶ್,